ಆಕತೆರಿ ಅಂತ ಚಕ್ಷು ಬೀಜಕ್ಕಾದ ಬೆಳೆಯ ಚಿಂತೆಯ ಕಚೇರಿ ಅಂತ ಚಕ್ಷು ಬೆಳಿ ಹುಡುಕಿಕೊಂಡು ಮಳಿ ಬರುತ್ತದ ಸರ್ವೇಶ್ವರ ಸಾಕ್ಷೋ ಆ ಸಿದ್ದೇಶ್ವರ ಸಾಕ್ಷೋ ಜಾತ ಮುತ್ತಿನತ್ತ ಜನ ಕೇಳಲಿ ಜಾತರಂಗ ಮಾಡಬೇಕು ನಾವು ನೀವು ಜಾತರಂಗ ಮಾಡಬೇಕು ಹಳೆ ಬಟ್ಟೆ ಹರಿದು ಹೊಸ ಕೌಲಿ ಹೊಲದಂಗ ಬಾಳೆ ಮಾಡಬೇಕು ಹತ್ತುಕೊಂಡು ಹೊರದಂಗಿರಬೇಕು ಬಾಳೆ ಮಾಡಬೇಕು ಹತ್ತುಕೊಂಡು ಹೊರದಂಗಿರಬೇಕು ಜಾತರೆಂದರ ಜಾತರೆಲ್ಲ ಇದು ಜಾತರೆಂದರ ಜಾತರೆಲ್ಲ ಇದು ಮೂರು ದಿನದ ಸಂತು ಜಾತರೆಂದರ ಜಾತರೆಲ್ಲ ಇದು ಮೂರು ದಿನದ ಸಂತು ಮನಸ್ಸಂಬು ಮಿಕ್ಕದ ಹೊಟ್ಟಿ ತುಂಬಸಾಕ್ ಹೋಗಿ ಹೊಟ್ಟಿ ಹರ್ಕೊಂಡ ಕುಂತು ನೀ ಹೊಟ್ಟಿ ಹರ್ಕೊಂಡ ಕುಂತು ಸಂತಿಲಿ ನೆರೆದ ಗಂಟಿ ಚೌಡರಿಗೆ ಗಂಟಕ ಜೀವ ಭ್ರಾಂತೋ ಸಂತಿಲಿ ನೆರೆದ ಗಂಟಿ ಚೌಡರಿಗೆ ಗಂಟಕ ಜೀವ ಭ್ರಾಂತೋ ಸಂತಿಲಿ ನೆರೆದ ಗಂಟಿ ಚೌಡರಿಗೆ ಗಂಟಕ ಜೀವ ಭ್ರಾಂತೋ ಕೊಣ್ಣೂರ ತಿನ್ನುವಾಯಿ ಕಂದ ಬಾಪುಗಾಗಿರ್ ಮಲ್ಲನ ಚಿಂತೋ ಆಗಿರ್ ಮಲ್ಲನ ಚಿಂತೋ ಜಾತ ಮುತ್ತಿನತ್ತ ಜನ ಕೇಳರೆ ಜಾತರಂಗ ಮಾಡಬೇಕು ನಾವು ನೀವು ಜಾತರಂಗ ಮಾಡಬೇಕು ಹಳೆ ಬಟ್ಟೆ ಹರಿದು ಹೊಸ ಕೌಲಿ ಹೊಲದಂಗ ಬಾಳೆ ಮಾಡಬೇಕು ಹತ್ತುಕೊಂಡು ಹೊರದಂಗಿರಬೇಕು ಬಾಳೆ ಮಾಡಬೇಕು ಹತ್ತುಕೊಂಡು ಹೊರದಂಗಿರಬೇಕು ಹೊರದಂಗಿರಬೇಕು ಅಂದರ ಸ್ವರ್ಗ ಅಂದರ ನರಕ ಅಂದರ ಸ್ವರ್ಗ ಅಂದರ ನರಕ ಸ್ವರ್ಗ ನರಕದ ನಡುವೆ ಸ್ವರ್ಗ ನರಕದ ನಡುವೆ ನಾಯಾತಕೋ ಮರುಳೆ ನೀಯಾತಕೋ ಸ್ವರ್ಗ ನರಕದ ನಡುವೆ ನಾಯಾತಕೋ ಮರುಳೆ ನೀಯಾತಕೋ ಅಂದರ ಸ್ವರ್ಗ ಮೂಲ ಸೆಲಿಯಾವುದೋ ನನ ನಿನಗ ಮೂಲ ಸೆಲಿಯಾವುದೋ ನಾನಿ ತಿಕ್ಕಾಟಕ್ಕ ನೀನಾಗುತ್ತಾಟಕ್ಕ ನಾನಿ ತಿಕ್ಕಾಟಕ್ಕ ನೀನಾಗುತ್ತಾಟಕ್ಕ ನಾನಾಳಿಯುವ ಕಾಲ ಸನ್ Oh,

ಮಾರ್ಗ ಮೆಚ್ಚಿದಾಳು ದುರ್ಗ. ಹಸ್ರ ಹೊಲ ಹಾಳ ಮಾಡಲಕ್ಕ ಬಂದ ಕಾಡ ಹಂದಿ ಬಳಗ, ಹಸ್ರ ಹೊಲ ಹಾಳ ಮಾಡಲಕ್ಕ ಬಂದ ಕಾಡ ಹಂದಿ ಬಳಗ, ಹೊಡೆದಟ್ಟುದ